ಪೂರ್ಣ ವಂದನೆ ಭಾವೈಕ್ಯದ ಭಾವ ಬೆಸೆದ ತಾಯಿ ನಿನಗೆ ವಂದನೆ ತಾಯಿ ನಿನಗೆ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಹಾಡಿ ಹೊಗಳಿ ಚೆನ್ನ ಹೃದಯ ಹುಣ್ಣಿಮೆಯಲ್ಲಿ ಹರುಷ ಬಳುವ ತೆರಲಿ ಅಂಬುದಿ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಮಣಿಗಳಾಗಿ ಮೊಳೆ ವೀರನಾರಿ ಪುರುಷನಂದ ಮುಕುಟ ಮಣಿಗಳಾಗಿ ಮೊಳೆದು ಅರ್ಪಿಸಿ ಹರು ಹಸುಗಳನ್ನು ಹಿನ್ನಾಡಿಯಲಿ ಚಂದ್ರಗುಪ್ತ ಶಿವಪ್ರತಾಪ ಭಗತ್ ಸಿಂಗ ಕಲಿ ಸುಭಾಸ ಸೇರಿಸಿ ಹರು ಕೀರ್ತಿ ಪುಷ್ಪ ನಿನ್ನ ಮುಡಿಯಲಿ ಚಂದ್ರಗುಪ್ತ ಶಿವಪ್ರತಾಪ ಭಗತ್ ಸಿಂಗ ಕಲಿಸುಭಾಸ ಸೇರಿಸಿ ಹರು ಕೀರ್ತಿ ಪುಷ್ಪ ನಿನ್ನ ಮುಡಿಯಲಿ ನಿನ್ನ ಮುಡಿಯಲಿ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ವಿನಯಶೀಲವ ಪ್ರವೃತ್ತಿ ವಿಶ್ವವಿದಿತ ಮಹಾಮಾತೆ ನಿನ್ನ ಘನತೆಯು ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಭಾರತಾಂಬೆಯೇ ವಂದನೆ ಇದುವರೆಗೆ ಭಕ್ತಿ ಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೋಗಗಳ ಜೈವಿಕ ನಿಯಂತ್ರಣ ಕುರಿತಂತೆ ಡಾಕ್ಟರ್ ನರೇಂದ್ರಪ್ಪ ಟಿ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನ ನಂತರ ಮರಿಮಾದೆಯ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದವನ್ನು ಕೇಳಬಹುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15 15 15 ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗದ ಮೊದಲಿಗೆ ರೋಗಗಳ ಜೈವಿಕ ನಿಯಂತ್ರಣ ಕುರಿತಂತೆ ಡಾಕ್ಟರ್ ನರೇಂದ್ರ ಪಾಟಿ ಅವರೊಡನೆ ಸಂದರ್ಶನ ಇದೆ. ಇವರನ್ನು ಸಂದರ್ಶಿಸುವವರು ಪಿಎಂ ಜಗದೀಶ್ ಅವರು, ಕೇಳಿ. ನಮಸ್ಕಾರ ಡಾಕ್ಟರ್ ನರೇಂದ್ರಪ್ಪ ಅವರೇ. ನಮಸ್ಕಾರ. ನಾವು ವ್ಯವಸಾಯವನ್ನು ಮಾಡುವಾಗ ವಿವಿಧ ರೀತಿಯ ರೋಗಗಳು ಬರೋದನ್ನು ಕಾಣ್ತೇವೆ. ಹೌದು. ಅದಕ್ಕೆ ಹಲವಾರು ರೋಗಾಣುಗಳು ಕೂಡ ಬರ್ತವೆ. ಹೌದು. ಇತ್ತೀಚಿನ ವರ್ಷಗಳಲ್ಲಿ ಈ ಸಾವಯವ ಕೃಷಿ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀವಿ. ಹೌದು. ಅದರಲ್ಲಿ ಒಂದು ಮುಖ್ಯವಾದ ಘಟಕ ಅಂದರೆ ಈ ರೋಗಗಳ ನಿಯಂತ್ರಣ. ಹೌದು. ಈ ರೋಗಗಳನ್ನು ಮುಖ್ಯವಾಗಿ ನಾವು ಜೈವಿಕ ವಿಧಾನದಿಂದ ಮಾಡೋದನ್ನ ಕಾಣ್ತೇವೆ. ತಾವತ್ತು ನಮ್ಮ ರೈತ ಬಾಂಧವರಿಗೆ ಈ ಸಸ್ಯ ರೋಗಗಳನ್ನು ಯಾವ ರೀತಿ ಜೈವಿಕವಾಗಿ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಆಯಿತು. ಮೊದಲಿಗೆ ಸಾಮಾನ್ಯವಾಗಿ ಕಂಡುಬರುವಂಥ ಸಸ್ಯ ರೋಗಾಣುಗಳು ಯಾವ್ಯಾವು ಅಂತ ಹೇಳ್ತೀರಾ? ಈ ಸಸ್ಯ ರೋಗಾಣುಗಳು ಭಾಳ ಸೂಕ್ಷ್ಮಾಣು ಜೀವಿಗಳು. ಇದರಲ್ಲಿ ಶಿಲೀಂಧ್ರಗಳಿದ್ದಾವೆ, ದುಂಡಾಣುಗಳಿದ್ದಾವೆ, ನಂಜಾಣು ಅಂತಿದ್ದಾವೆ, ಜಂತು ಹುಳುಗಳಿದ್ದಾವೆ. ಇವೆಲ್ಲವನ್ನು ಸಹ ಈ ಸಸ್ಯದಲ್ಲಿ ಮೇಲ್ಗಡೆ ತಪ್ಪರೆ ಒಳಗಡೆ ಸೇರಿ ಈ ರೋಗಗಳನ್ನ ಉಂಟು ಮಾಡ್ತವೆ. ನಾನು ಮೊದಲೇ ಹೇಳಿದಂತೆ ಇವಂತರ ಸೂಕ್ಷ್ಮ ಜೀವಿಗಳು. ನಮಗೆ ಮನುಷ್ಯನಿಗೆ ಹೇಗೆ ಕಾಯಿಲೆ ಬರುತ್ತೋ ಈ ಸೂಕ್ಷ್ಮ ಜೀವಿಗಳಿಂದ, ಅದೇ ಥರನೇ ಈ ಸಸ್ಯಗಳಲ್ಲೂ ಸಹ ಈ ರೋಗಾಣುಗಳು ಒಳಗಡೆ ಸೇರಿ ಈ ರೋಗನ ತರಿಸೋದಕ್ಕೆ ಕಾರಣವಾಗ್ತವೆ. ಅಂದರೆ ಮುಖ್ಯವಾಗಿ ಬೇರೆ ಬೇರೆ ಬೆಳೆಗಳಿಗೆ ಬರುವಂಥ ರೋಗಗಳು ಯಾವ್ಯಾವು ಅಂತ? ಅಂದಾಗೆ ಬೇರೆ ಬೇರೆ ಬೆಳೆಗಳಿಗೆ ಎಲೆ ಚುಕ್ಕೆ ರೋಗ ಅಂತ ಬರ್ತದೆ, ನಮಗೆ ಕಣ್ಣಿಗೆ ಕಾಣ್ತದೆ ಮೇಲ್ಗಡೆ ಎಲೆಯ ಮೇಲ್ಗಡೆ ಚುಕ್ಕೆ ರೋಗ ಆಗಿರ್ತಕ್ಕಂಥದ್ದು, ಅಥವಾ ಅಂಗಮಾರಿ ರೋಗ, ಇದನ್ನು ಬ್ಲೈಟ್ ಅಂತೀವಿ, ಬ್ಲಾಸ್ಟ್ ಅಂತೀವಿ. ಆಮೇಲೆ ಬೆಂಕಿ ರೋಗ, ಯಾಕೆಂದರೆ ಎಲೆಗಳೆಲ್ಲ ಸುಟ್ಟಂಗೆ ಹೋಗ್ತವೆ. ಇದು ಬೆಂಕಿ ರೋಗ, ದೂರದಿಂದ ನೋಡಿದಾಗ ಬೆಂಕಿ ಹತ್ತಂಗೆ ಅಥವಾ ಬೆಂಕಿಯಿಂದ ಉರಿದಂತೆ ಕಾಣ್ತಾ ಇರ್ತಕ್ಕಂಥದಕ್ಕೆ ಬೆಂಕಿ ರೋಗ ಅಂತ ಕರಿತೀವಿ. ಇದಲ್ಲದೆ ಕಾಂಡಕೊಳೆ, ಕೆಳಗಡೆ ಬೇರು ಕೊಳೆ ಅಥವಾ ಬೇರು ಗಂಟು ರೋಗ, ಸೊರಗು ರೋಗ ಅಂತ ಅಂತಲೂ ಕಾಣಿಸ್ಕೊಳ್ಳುತ್ತವೆ. ಇದಲ್ಲದೆ ಯಾವಾಗ ರೋಗಾಣುಗಳು ಒಳಗಡೆ ಸೇರ್ಕೊಳ್ತಾವೋ ಆವಾಗ ಈ ಪತ್ರ ಹರಿತ್ನಲ್ಲಿ ಎಲ್ಲ ಕಡಿಮೆ ಆಗಿಬಿಟ್ಟು ಕೇದಿಗೆ ರೋಗ ಅಂತ ಬರ್ತದೆ, ಬೂದಿ ರೋಗ ಅಂತ ಬರುತ್ತೆ, ಚಿಬ್ಬು ರೋಗ ಅಂತಲೂ ಸಹ ಬೇರೆ ಬೇರೆ ವಿಧವಾದ ರೋಗಗಳು ಅದರ ರೋಗ ಲಕ್ಷಣಗಳಾಗಿ ಕಾಣಿಸ್ಕೊಳ್ತವೆ. ಈಗ ಈ ಸಸ್ಯ ರೋಗಗಳು ಬಂದ್ಮೇಲೆ ಹೌದು ನಾವು ಸರಿಯಾದಂತಹ ಹತೋಟಿ ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ. ಹೌದೌದು. ಮುಖ್ಯವಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಬಹುದು ಅಂತೀರಿ? ನೋಡಿ, ಬೇರೆ ಬೇರೆ ವಿಧವಾದ ಕ್ರಮಗಳಿದ್ದಾವೆ, ಬೇಸಾಯ ಕ್ರಮಗಳಿದ್ದಾವೆ, ರಾಸಾಯನಿಕ ಔಷಧಿಯಿಂದ ಮಾಡ್ತಕ್ಕಂಥ ಬಳಕೆ ಮಾಡಿಬಿಟ್ಟು ಸಸ್ಯ ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥದ್ದಿದೆ, ಅಥವಾ ರೋಗ ನಿರೋಧಕ ತಳಿ ಇರ್ತವೆ ಅವನ್ನು ಉಪಯೋಗಿಸ್ಕೊಂಡು ಸಹ ನಾವು ರೋಗನ ಹತೋಟಿ ಮಾಡಬಹುದು. ಇದಲ್ಲದೆ ಈಗ ಮೊದಲೇ ಹೇಳಿದಂತೆ ತಾವು ಹೇಳಿದಂತೆ ಈ ಜೈವಿಕ ಹತೋಟಿ ಅಥವಾ ಜೈವಿಕ ನಿಯಂತ್ರಣ ಅಂದರೆ ಒಂದು ಸೂಕ್ಷ್ಮಾಣು ಉಪಯೋಗಿಸಿಕೊಂಡು ಇನ್ನೊಂದು ಸೂಕ್ಷ್ಮಾಣುವನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೇಳೋದು. ಅದು ಸಹ ಈ ಸಾವಯವ ಕೃಷಿಯಲ್ಲಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಚಾರಕ್ಕೆ ಬಂದಿದೆ. ಈಗ ನಾವು ಸಾಧಾರಣವಾಗಿ ರಾಸಾಯನಿಕಗಳನ್ನು ಹೆಚ್ಚೆಚ್ಚಾಗಿ ಬಳಸಿಬಿಟ್ಟಿದ್ದೀವಿ. ಹೌದು. ಇದರ ಅಂದಾಗುವಂತ ದುಷ್ಪರಿಣಾಮಗಳು ಏನೇನು ಅಂತಿದೆ? ನೋಡಿ, ಅತಿ ಹೆಚ್ಚಿನದಾಗಿ ಯಾವಾಗಲೂ ರಾಸಾಯನಿಕಗಳನ್ನ ರಾಸಾಯನಿಕ ಔಷಧಿಗಳನ್ನ ಬಳಕೆ ಮಾಡಿದ್ದೇ ಆಯಿತು ಅಂದರೆ ಈ ಪರಿಸರದ ಮೇಲೆ ಮಾಲಿನ್ಯತೆ ಬರುತ್ತೆ. ನೀರಿನ ಮೇಲೆ ಆಗಲಿ, ಮಣ್ಣಿನಲ್ಲೇ ಆಗಲಿ, ಗಾಳಿಯಲ್ಲಾಗಲಿ, ಒಂದು ಈ ದುಷ್ಪರಿಣಾಮಗಳು ಕಾಣಿಸ್ಕೊಳ್ತವೆ. ಅದು ಬೇರೆ ಬೇರೆ ರೀತಿ ಇರುತ್ತೆ. ಅದಲ್ಲದೆ ಈ ಸೂಕ್ಷ್ಮಾಣು ಜೀವಿಗಳ ಮೇಲೂ ಸಹ ಈ ಔಷಧಿಗಳು ಒಂದು ಕಾಡೋದ್ರಿಂದ ಅದರ ಮೇಲೂ ಸಹ ದುಷ್ಪರಿಣಾಮ ಬರುತ್ತೆ. ಇದಲ್ಲದೆ ನಾವು ಉಪಯೋಗಿಸ್ತಕ್ಕಂಥ ಆಹಾರ ಧಾನ್ಯ, ತರಕಾರಿ, ಈ ಹಣ್ಣು ಇವೆಲ್ಲವನ್ನು ಸಹ ಎಲ್ಲದೂ ಸಮೇತ ಈ ಔಷಧಿಗಳೇನಾದರೂ ಸೇರ್ಕೊಂತು ಅಂತಂದರೆ ಈ ನಮ್ಮ ಆರೋಗ್ಯದ ಮನುಷ್ಯನ ಆರೋಗ್ಯದ ಮೇಲೂ ಸಹ ಇದು ಹಾನಿ ಮಾಡುತ್ತೆ. ಇಷ್ಟಲ್ದಲೆ ತಮಗೆ ಗೊತ್ತಿದ್ದಾಗೆ ಈ ಪ್ರಾಣಿ ಪಕ್ಷಿ ಮತ್ತು ಇತರೆ ಜೀವಿಗಳು ಸಹ ಅವಕ್ಕೂ ಸಹ ಪ್ರತಿಕೂಲ ಪರಿಣಾಮ ಉಂಟಾಗೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಇದನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ಅದನ್ನ ಬಳಕೆ ಮಾಡಿದ್ರೂ ಸಹ ಎಷ್ಟು ಬೇಕೋ ಅಷ್ಟೇ ಮಾಡಬಹುದು. ಇದು ಬೆಳೆ ಮೇಲೆ ಅಲ್ದಲೆ ಒಂದೊಂದ್ಸರಿ ಇಳುವರಿ ಮೇಲೂ ಸಹ ದುಷ್ಪರಿಣಾಮ ಬೀಳೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಈ ಜೈವಿಕ ನಿಯಂತ್ರಣದ ಬಗ್ಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದೀವಿ. ಈ ಜೈವಿಕ ನಿಯಂತ್ರಣ ಅಂತ ತಾವು ಹೇಳಿದ್ರಿ, ಹೌದು, ಈ ಜೈವಿಕ ನಿಯಂತ್ರಣದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ನೋಡಿ, ಪ್ರಕೃತಿಯಲ್ಲಿ ಈಗ ಸರ್ವೇ ಸಾಮಾನ್ಯವಾಗಿ ಜೀವಾಣುಗಳಿದ್ದಾವೆ, ಮನುಷ್ಯರಿದ್ದಾವೆ, ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಎಲ್ಲವೂ ಇರ್ತವೆ. ಇವೆಲ್ಲ ಜೀವಾಣುಗಳು ಸಹ ಆಹಾರಕ್ಕೆ, ಅವು ಸಂಖ್ಯೆ ವೃದ್ಧಿ ಆಗೋದಕ್ಕೆ ಒಂದಕ್ಕೊಂದು ಪೈಪೋಟಿ ನಡೆಸಿರ್ತವೆ. ಅಂದ್ರೆ ಈ ರೋಗಾಣುಗಳು ಪೈಪೋಟಿ ನಡೆದಿದ್ದಾಗ ಅಂದ್ರೆ ನಮಗೆ ಉಪಯುಕ್ತ ಇರ್ತಕ್ಕಂಥವು ಇರ್ತವೆ, ನಮ್ಮ ಮೇಲೆ ದುಷ್ಪರಿಣಾಮ ಬೀಳತಕ್ಕಂಥವು ಇರ್ತವೆ. ಅದಕ್ಕೋಸ್ಕರ ಈ ಉಪಯುಕ್ತ ಶಿಲೀಂಧ್ರಗಳಾಗಲಿ, ಈ ದುಂಡಾಣು ಅಥವಾ ದಂಡಾಣುಗಳಾಗಲಿ, ಒಳ್ಳೆ ಸೂಕ್ಷ್ಮಜೀವಿಗಳನ್ನ ನಾವು ಗುರುತಿಸ್ಬಿಟ್ಟು ಈ ಪ್ರಯೋಗಾಲಯದಲ್ಲಿ ಸ್ವಲ್ಪ ಅಭಿವೃದ್ಧಿಪಡಿಸಿ ಆಮೇಲೆ ಇದನ್ನು ಈ ಬರ್ತಕ್ಕಂಥ ರೋಗಗಳ ಮೇಲೆ ನಾವು ಮಣ್ಣಿಗೆ ಹಾಕೋದಾಗಲಿ ಅಥವಾ ಸಸಿಗಳ ಮೇಲೆ ಹಾಕೋದಾಗಲಿ, ಹಾಕಿದ್ದೇ ಆಯಿತು ಅಂದರೆ ಈ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡ್ಬೋದು, ಮತ್ತು ಈ ರೋಗದ ಬಾಧೆನೂ ಸಹ ಕಡಿಮೆ ಮಾಡೋದಕ್ಕೆ ನಾವು ಜೈವಿಕ ನಿಯಂತ್ರಣ ಅಂತ ಹೆಚ್ಚಿನದಾಗಿ ಕಾಣ್ತೀವಿ. ಇದಲ್ದಲೆ ಈ ಉಪಯುಕ್ತ ಸೂಕ್ಷ್ಮಾಣುಗಳು ಜೀವನ ಈ ಬಳಕೆಯಿಂದ ಈ ಸಸ್ಯಕ್ಕೆ ಆಗಲಿ ಅಥವಾ ಈ ಪರಿಸರಕ್ಕೆ ಪ್ರಕೃತಿಗೆ ಆಗಲಿ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಯಾಕೆಂದರೆ ಅವೆಲ್ಲ ತಮಗೆ ಗೊತ್ತಿದ್ದಾಗೆ ಈ ಪ್ರಕೃತಿಯಲ್ಲಿ ಒಂದು ಅಂಶವಾಗಿರೋದ್ರಿಂದ ನಾವು ಹೊಸದಾಗಿ ಏನು ಈ ಔಷಧಿಗಳನ್ನ ಮಾಡದಂತೆ ಮಾಡೋದಿಲ್ಲ. ಅದಕ್ಕೋಸ್ಕರ ಇದರಿಂದ ಈ ಪರಿಸರ ಮಾಲಿನ್ಯತೆ ಆಗೋದಿಲ್ಲ, ಮತ್ತು ಈ ಬೇರೆ ಸೂಕ್ಷ್ಮಾಣುಜೀವಿಗಳು ಅಥವಾ ಪ್ರಾಣಿ ಪಕ್ಷಿಗಳ ಮೇಲೂ ಸಹ ಈ ಒಂದು ಥರ ದುಷ್ಪರಿಣಾಮ ಅಥವಾ ಪ್ರತಿಕೂಲ ಪರಿಣಾಮ ಬೀಳೋದಿಲ್ಲ. ಈಗ ಸಸ್ಯಗಳ ಒಂದು ರೋಗ ನಿರ್ವಹಣೆಗೆ ನಾವು ಸೂಕ್ಷ್ಮಾಣುಗಳನ್ನು ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು. ಮುಖ್ಯವಾಗಿ ಯಾವ್ಯಾವ ಶಿಲೀಂಧ್ರಗಳು ಮತ್ತೆ ದುಂಡಾಣುಗಳನ್ನು ಬಳಸ್ಕೋಬಹುದು ಅಂತೀರ? ಶಿಲೀಂಧ್ರಗಳು ಅಂದ್ರೆ ನೋಡಿ, ಹೆಚ್ಚಿನದಾಗಿ ಈಗೆಲ್ಲ ಮಾರುಕಟ್ಟೆಯಲ್ಲೂ ಸಹ ಸಿಗ್ತಾ ಇದಾವೆ. ಈಗ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಹೆಚ್ಚಿನದಾಗಿ ಅಂದ್ರೆ ಟೈಕೋಡರ್ಮ ಸ್ಪೀಶೀಸ್ ಅಂದ್ರೆ ಪ್ರಭೇದಗಳು ಬೇರೆ ಬೇರೆ ಇದಾವೆ. ಅದ್ರಾಗೆ ಟ್ರೈಕೋಡರ್ಮ ವಿರಡೆ ಅಂತಿದೆ, ಟ್ರೈಕೋಡರ್ಮ ಹಾರ್ಜಿಯಾನಮ್ ಅಂತಿದೆ, ಟ್ರೈಕೋಡರ್ಮ ಬೇರೆ ಇನ್ನೂ ಆ ಪ್ರಭೇದಗಳಿದ್ದಾವೆ ಅದರಲ್ಲಿ. ಅದೇ ತರನೇ ಗ್ಲಿಯೋಕ್ಲಾಡಿಯಂ ಅಂತಿದೆ, ಗ್ಲೋಮಸ್ ಅಂತ ಇದೆ, ಅಥವಾ ಪೆನಿಸಿಲಿಯಂ ಅಂತ ಅಂದ್ಬಿಟ್ಟು ಅದರಲ್ಲೂ ಇರ್ತಕ್ಕ ಬೇರೆ ಬೇರೆ ಪ್ರಭೇದಗಳು ಇದಾವೆ. ಅದೇ ದುಂಡಾಣಕ್ಕೆ ಬಂದ್ರೆ ಅದರಲ್ಲಿ ಸೂಡಮನಾಸ್ ಅಂತ ಹೆಚ್ಚಿನದಾಗಿ ನಾವು ಕಾಣಿಸ್ಕೊಳ್ತಾ ಇದ್ದಾವೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಉಪಯೋಗಿಸ್ತಿದ್ದಾರೆ, ಮತ್ತೆ ಅದರಿಂದ ಒಳ್ಳೆ ಅನುಕೂಲ ಪರಿಣಾಮ ಸಹ ಬರೋದ್ರಿಂದ ಈ ಸೂಡಮನಾಸ್ ಅನ್ನೋದು ಪ್ರಭೇದಗಳಿದಾವೆ. ಈ ಬ್ಯಾಸಿಲಸ್, ಪ್ಯಾಶ್ಯೂರಿಯಾ ಅಂತ ಅವು ಸಹ ಇದಾವೆ. ಅವನ್ನು ದುಂಡಾಣುಗಳು, ಇವನ್ನ ಜಂತುಹುಳುಗಳ ನಿಯಂತ್ರಣಕ್ಕೆ ಮತ್ತೆ ಈ ಮಣ್ಣಿನಲ್ಲಿ ಬರತಕ್ಕಂಥ ಬೇರೆ ಶಿಲೀಂಧ್ರಗಳಿಗೆ ಈ ದುಂಡಾಣುಗಳನ್ನು ಉಪಯೋಗಿಸ್ಕೊಂಡು ನಾವು ಹತೋಟಿ ಮಾಡೋದಕ್ಕೆ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸುವಂತ ಈ ಜೈವಿಕ ನಾಶಕ ಅಂದ್ರೆ ಟ್ರೈಕೋಡರ್ಮ ಅಂತ ಶಿಲೀಂಧ್ರ. ಹೌದು. ಅಂದ್ರೆ ಈ ಬೆಳೆಗಳ ರೋಗಗಳ ನಿರ್ವಹಣೆಯಲ್ಲಿ ಈ ಟ್ರೈಕೋಡರ್ಮವನ್ನು ಹೇಗೆ ಬಳಸ್ಕೋಬೇಕು ಅಂತೀರಿ? ನೋಡಿ, ಬೇರೆ ಥರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ರೋಗಾಣುಗಳು ಇದ್ದಾವೆ. ಟ್ರೈಕೋಡರ್ಮ, ಅಗ್ರೋಡರ್ಮ, ಬಯೋಡರ್ಮ ಅಂತ ಅಂದ್ಬಿಟ್ಟು ಎಲ್ಲ ಸಿಗ್ತಾ ಇದಾವೆ. ಇವೆಲ್ಲ ಟ್ರೈಕೋಡರ್ಮ ಅಥವಾ ಶಿಲೀಂಧ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇದನ್ನು ಈ ಜೈವಿಕ ನಾಶಕನ ನಾವು ಬೆಳೆಗಳ ಮೇಲೆ ಅಂದರೆ ಏನು ಈ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಇದರದ್ದು ಒಂದು ಮುಖ್ಯವಾದ ಒಂದು ಒಳ್ಳೆ ಗುಣ ಅಂತ ಏನಂದ್ರೆ ಬೇಗವಾಗಿ ಅಂದ್ರೆ ಬಹಳ ಶೀಘ್ರವಾಗಿ ಬೆಳೀತತೆ, ಅಂದ್ರೆ ಏನು ಅಭಿವೃದ್ಧಿವಂತತೆ. ಆಮೇಲೆ ದೀರ್ಘಕಾಲ ಇದು ಈ ನೆಲದಲ್ಲೂ ಸಹ ಮಣ್ಣಲ್ಲೂ ಸಹ ಬದುಕಬಲ್ಲದಾಗಿದೆ. ಅದಕ್ಕಾಗಿ ಈ ಕೃಷಿ ಬೆಳೆಗಳಾದ ಈ ಜೋಳ, ಈ ಗೋಧಿ, ನೆಲಗಡಲೆ, ಕಡಲೆ, ಹತ್ತಿ, ಇದರಲ್ಲಿ ಯಾವುದೇ ಆಗಲಿ ಕಂಡು ಬರ್ತಕ್ಕಂಥ ಬುಡಕೊಳೆ ರೋಗ ಇರ್ತತೆ, ಕತ್ತುಕೊಳೆ ರೋಗ ಇರ್ತತೆ, ಅಥವಾ ಸೊರಗ ರೋಗ ಬರ್ತಕ್ಕಂಥ ರೋಗಾಣುಗಳು ಇರ್ತವೆ, ಅವುಗಳ ನಿಯಂತ್ರಣಕ್ಕಾಗಿ ನಾವು ಈ ಬೀಜೋಪಚಾರ ಮುಖಾಂತರ ಈ ಟ್ರೈಕೋಡರ್ಮ ಬಳಸಿದ್ದೇ ಆಯಿತು ಅಂತಂದರೆ ನಾವು ಇದರಿಂದ ಹತೋಟಿ ಪಡಬಹುದು. ಅಂದರೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮ ಉಪಯೋಗಿಸ್ಬೇಕಾಗತ್ತೆ. ಇಲ್ಲ ನಾವು ಬಿತ್ತನೆ ಸಮಯದಲ್ಲಿ ಹಾಕೋದಕ್ಕಾಗೋದಿಲ್ಲ, ಮೊದಲೇ ಹಾಕ್ಬೋದು ಅಂತಂದ್ರೆ ಪ್ರತಿ ಹೆಕ್ಟೇರ್ಗೆ ಒಂದು 200-250 ಕಿಲೋಗ್ರಾಂ ಅಥವಾ ಈ ಟ್ರೈಕೋಡರ್ಮ, ಗ್ಲೋಕ್ಲಾಡಿಯಂ ಅಥವಾ ಈ ದುಂಡಾಣುಗಳನ್ನು ಸಹ ನಾವು ಬಳಸಿಬಿಟ್ಟು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಸೇರಿಸೋದ್ರಿಂದಲೂ ಸಹ ಈ ರೋಗಾಣುಗಳನ್ನ ನಿಯಂತ್ರಣ ಮಾಡಬಹುದು ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡಬಹುದು ಅಂತ ಕಂಡು ಬಂದಿದೆ. ಅಂದ್ರೆ ಸಾಕಷ್ಟು ಒಂದು ವಿಧದಲ್ಲಿ ಟ್ರೈಕೋಡರ್ಮ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಹೌದು. ಅಂದ್ರೆ ಈ ಟ್ರೈಕೋಡರ್ಮವನ್ನು ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ವಿಧಾನ ಹೇಗೆ ಅಂತ? ನೋಡಿ, ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಎಲ್ಲೋ ಮಾರುಕಟ್ಟೆಯಲ್ಲಿ ಸಿಕ್ತು ಅಥವಾ

ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗತ್ತೆ. ಅಂದ್ರೇನು, ದ್ರವ ರೂಪದಲ್ಲಿತ್ತು ಅಂತಂದರೆ ಬೆರೆಸ್ಬೋದು, ಬೀಜ ಜೊತೆಗೆ ಬೆರೆಸ್ಬೋದು. ಇಲ್ಲ ಅಂತಂದರೆ ಈ ಸಸಿಗಳನ್ನೇನಾದರೂ ಇತ್ತು ಅಂತಂದರೆ ಹೆಚ್ಚಿನದಾಗಿ ಈಗ ತರಕಾರಿ ಬೆಳೆಗಳು ಅಥವಾ ಪ್ಲಾಂಟೇಷನ್ ಕ್ರಾಪ್ಸ್ ಇಂಥದ್ರ ಬಗ್ಗೆ ಉಪಯೋಗಿಸೋದ್ರಿಂದ ಈ ದ್ರವ ರೂಪದಲ್ಲಿರ್ತಕ್ಕಂಥದ್ದನ್ನು ಒಂದು ದ್ರಾವಣ ಮಾಡಿಕೊಂಡು ಅದನ್ನು ಈ ದುಂಡಾಣಯುಕ್ತ ದ್ರಾವಣ ಮಾಡಿದ್ದರಲ್ಲಿ ಈ ಸಸಿಗಳನ್ನ ಮತ್ತು ಈ ಬೆಳೆಗಳನ್ನ ಒಳಗಡೆ ಅದ್ದುಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಇಟ್ಟು ಆಮೇಲೆ ದನ ಈ ಬಿತ್ತನೆಗೆ ಉಪಯೋಗಿಸ್ಕೋಬಹುದು. ಇದಲ್ಲದೆ ಈ ದ್ರಾವಣ ಏನಾದರೂ ಚೆನ್ನಾಗಿತ್ತು ಅಥವಾ ಒಳ್ಳೆಯದು ಸಿಕ್ಕಿತ್ತು ಅಂತಂದರೆ ಇದನ್ನ ದ್ರವ ರೂಪದಲ್ಲಿರೋದ್ರಿಂದನೂ ಸಹ ಸಿಂಪರಣೆ ಮಾಡ್ಬೋದು, ಎಲೆಗಳ ಮೇಲೆ ಸಿಂಪರಣೆ ಮಾಡ್ಬೋದು ಅಥವಾ ಕಾಂಡ ಮತ್ತು ಈ ಬುಡದಲ್ಲಿಯೂ ಸಹ ಹಾಕ್ಬೋದು. ಹಾಕಿದ್ದೇ ಆಯಿತು ಅಂದರೆ ಇದರಿಂದ ಈ ರೋಗ ಹತೋಟಿ ಮಾಡೋದು ಕಂಡು ಬಂದಿದೆ. ಈಗ ತಾವು ಈ ಬೆಳೆಗಳಲ್ಲಿ ಬರುವಂತಹ ಮುಖ್ಯವಾದ ರೋಗಾಣುಗಳು ಅಂದ್ರೆ ಶಿಲೀಂಧ್ರ ಮತ್ತೆ ಈ ದುಂಡಾಣುಗಳನ್ನ ಯಾವ ರೀತಿ ನಿಯಂತ್ರಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೌದು, ಈಗ ತೋಟ ಮತ್ತೆ ತರಕಾರಿ ಬೆಳೆಗಳಲ್ಲಿ ಜಂತು ಹುಳುಗಳು ಕೂಡ ಕಂಡು ಬರ್ತವೆ, ಇವುಗಳ ನಿರ್ವಹಣೆ ಹೇಗೆ ಅಂತ? ಹೌದು, ನಾನು ಮೊದಲೇ ಹೇಳ್ಬೇಕಾದ್ರೆ ತಮ್ಗೆ ಹೇಳಿದೆ ಈ ಜಂತು ಹುಳುಗಳು, ಹೌದು ಜಂತು ಹುಳುಗಳು ಒಂದು ಸ್ವಲ್ಪ ಜಾಸ್ತಿಯಾಗಿ ದುಂಡು ಹುಳುಗಳು ಜಂತು ಹುಳುಗಳು ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತವೆ ಅಂತಂದ್ಬಿಟ್ಟು ನಾನು ಹೇಳಿದೆ. ಈ ಜಂತು ಹುಳುಗಳು ಈ ಕೃಷಿ ಬೆಳೆಯಲ್ಲಿ ಬರ್ತವೆ, ಆದರೆ ಜಾಸ್ತಿಯಾಗಿ ಬರ್ತಾಗಿರ್ತಕ್ಕಂಥ ತರಕಾರಿ ಮತ್ತು ತೋಟದ ಬೆಳೆಗಳಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಬರ್ತವೆ. ಯಾಕೆ ತಂಪಿರುತ್ತೆ, ಆಮೇಲೆ ವರ್ಷಾನುಗಟ್ಟಲೆ ಅದೇ ಬೆಳೀತಾನೆ ಇರ್ತಾರೆ, ಈ ಸಾವಯವ ಅಂಶಗಳು ಸಹ ಜಾಸ್ತಿ ಸಿಗ್ತಾ ಇರ್ತಾರದ್ರಿಂದ ಈ ರೋಗಾಣುಗಳನ್ನ ನಾವು ನಿರ್ವಹಣೆ ಮಾಡಬೇಕು. ಅಂದರೆ ಮೊದಲು ಹೇಳದಂತೆ ಟ್ರೈಕೋಡರ್ಮಾ ಉಪಯೋಗಿಸ್ಬೋದು, ಇಲ್ಲಾಂದರೆ ಸೂಡೋಮನಾಸ್ ಅಂತ ಸಿಗ್ತಾ ಇರತಕ್ಕಂಥ ಸೂಕ್ಷ್ಮಾಣುಗಳನ್ನು ಸಹ ಉಪಯೋಗಿಸ್ಬೋದು. ಇದಲ್ಲದೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ, ನಾನು ಮೊದಲು ಹೇಳಿದಾಗೆ ಪ್ಯಾಶ್ಚೂರಿಯಾ ಅಂತಿದೆ, ಪೆಸ್ಲೋಮೈಸಿಸ್ ಅಂತಿದೆ, ಇದು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಒಂದು ಆರೆಸಿಗಳಲ್ಲಿ ಇವು ಸಿಗ್ತವೆ. ಒಟ್ಟಿಸಿಲಿಯಮ್ಮು, ಗ್ಲಿಯೋಕ್ಲೇಡಿಯಮ್ಮು, ಗ್ಲೋಮಸ್ ಅಂತ ಸೂಕ್ಷ್ಮಾಣು ಜೀವಿಗಳಿದ್ದಾವೆ, ಇವನ್ನು ಸಹ ನಾವು ಮಣ್ಣಿಗೆ ಬೆರೆಸೋದಾಗ್ಬೋದು, ಇಲ್ಲಾಂದರೆ ಮಾಡೋದಕ್ಕಿಂತ ಮುಂಚೆ ಅಂದರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಜಂತು ಹುಳುಗಳನ್ನ ನಾಶಕ್ಕೆ ಅಥವಾ ನಿಯಂತ್ರಣಕ್ಕೆ ಈ ಬೀಜೋಪಚಾರ ಮಾಡಿಬಿಟ್ಟು ಸಹ ನಾವು ಬಳಸಬಹುದಾಗುತ್ತೆ. ಮತ್ತೆ ಈ ಜೈವಿಕ ನಿಯಂತ್ರಣ ಸೂಕ್ಷ್ಮ ಜೀವಿಗಳಿದಾವಲ್ಲ, ಹೌದು, ಇವುಗಳನ್ನು ಬಳಸುವಾಗ ನಾವು ಏನಾದರೂ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟ್ರೆ? ಹಾ ಹೌದು, ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತಾ ಇದ್ದೀವಿ ಈ ಜೈವಿಕ ನಿಯಂತ್ರಣ ಬಹಳ ಒಳ್ಳೆಯದು, ಇದನ್ನ ಪಾಲಿಸಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮ ಉಪಯೋಗಿಸ್ಕೊಂಡು ಅಥವಾ ಕ್ರಮಗಳನ್ನ ತಗೊಂಡು ನೀವು ಮಾಡಿದ್ದೇ ಆಯ್ತು ಅಂದ್ರೆ ಈ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂಥ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಒಳ್ಳೆ ಕಡೆಯಿಂದ ತಂದು ಅಥವಾ ಎಕ್ಸ್ಪೈರಿ ಆಗಿರಲಿಲ್ಲ ಅಂತವನ್ನ ನಾವು ಉಪಯೋಗಿಸಿದ್ದೇ ಆಯ್ತು ಅಂದ್ರೆ ನಮಗೆ ರೋಗದ ನಿರ್ವಹಣೆ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿ ಬರ್ತದೆ. ಇದಲ್ದಲೆ ಈ ಜೈವಿಕ ನಾಶಕಗಳನ್ನ ಬಳಸೋದಕ್ಕಿಂತ ಮುಂಚೆ ಅಥವಾ ಬಳಸುವಾಗ ಈ ಮಣ್ಣಲ್ಲಿ ಒಂದು ಸ್ವಲ್ಪ ತೇವಾಂಶ ಇರಬೇಕು, ಯಾಕೆಂದ್ರೆ ಅವು ಜೀವಿಗಳು. ಹೌದು, ಮತ್ತು ವಿಶೇಷವಾಗಿ ಶಿಲೀಂಧ್ರದ ಅಭಿವೃದ್ಧಿಗೆ ಬಹಳ ಬೇಕಾಗುತ್ತೆ. ಮತ್ತೆ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತು ಇರಬೇಕು, ಈಗ FIM ಆಗಿರ್ಬೋದು ಅಥವಾ ಹಿಂಡಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಾವಯವ ವಸ್ತುಗಳಾದ್ರೂ ಇತ್ತು ಅಂತಂದ್ರೆ ಅವು ಚೆನ್ನಾಗಿ ಅಭಿವೃದ್ಧಿ ಹೊತ್ತವೆ. ಅಂದ್ರೆ ರೋಗಾಣುಗಳು ಬರೋದಕ್ಕಿಂತ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಹರಡಿಕೊಂಡು ರೋಗಾಣುಗಳು ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಅವು ಇನ್ನೊಂದು ಈ ಸಾವಯವ ವಸ್ತು ಇತ್ತು ಅಂತಂದ್ರೆ ಅದ್ರ ಜೊತೆಗೆ ಇವು ಅಭಿವೃದ್ಧಿ ಹೊಂದಾಗ ಒಂದು ವಿಷ ಅವನ್ನೆಲ್ಲ ಇದು ಮಾಡಿದ್ರೆ ಅದ್ರ ನಮಗೆ ವಿಷ ಆಗೋದಿಲ್ಲ. ಆದರೆ ಬೇರೆ ರೋಗಾಣುಗಳಿಗೆ ಇದು ಮಾಡ್ತಕ್ಕಂಥ ಈ ಸರ್ವಿಸ್ತಕ್ಕಂಥ ಈ ವಿಷ ವಸ್ತುಗಳು ಉಪಯೋಗಕಾರಿ ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳನ್ನು ಅವು ಪ್ರತಿಬಂಧಿಸ್ತವೆ. ಹೌದು, ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತು ಇರೋಂಗೆ ನಾವು ನೋಡ್ಕೋಬೇಕು. ಮತ್ತೆ ಮೂರನೇದಾಗಿ ಈ ಸೂಕ್ಷ್ಮಾಣು ಜೀವಿಗಳು ಏನು ಬಳಸುವಾಗ ಇತರೆ ರಾಸಾಯನಿಕ ರೋಗನಾಶಕಗಳನ್ನ ನಾವು ಬಳಸಬಾರ್ದು. ನೋಡಿ ಈಗ ನಾವು ಏನು ಮಾಡ್ತೀವಿ, ಬಾಡಬೇಕಾದ್ರೆ ಕೆಳಗಡೆ ಏನಾದರೂ ಗೊಬ್ಬರಗಳನ್ನ ಕೊಡ್ತೀವಿ, ಅದು ಅಂದರೆ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಯೂರಿಯಾ ಇರ್ಬೋದು, ಸೂಪರ್ ಫಾಸ್ಫೇಟ್ ಇರ್ಬೋದು, ಅದನ್ನು ಇದನ್ನು ಜೊತೆಗೆ ಹಾಕಬಾರ್ದು. ಯಾಕೆಂತಂದರೆ ಅದರಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಅಥವಾ ಔಷಧಿಗಳ ಥರ ಕೆಲಸ ಮಾಡೋದ್ರಿಂದ ಪ್ರಭಾವ ಬೀರ್ತವೆ, ಇದರ ಸಂಖ್ಯೆ ಅಭಿವೃದ್ಧಿ ಹೊಂದದಂಗೆ ನೋಡ್ಕೊಳ್ತಾವೆ ಒಂದೊಂದ್ಸರಿ. ಅದಕ್ಕೋಸ್ಕರ ಈ ರೋಗಾಣು ನಾಶಕಗಳನ್ನೇ ಆಗಲಿ, ಅಂದ್ರೇನು ಶಿಲೀಂಧ್ರ ನಾಶಕ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಈ ಕೀಟನಾಶಕಗಳಾಗಲಿ, ಅವನ್ನು ಇವನ್ನು ಜೊತೆಗೆ ಹಾಕಬಾರ್ದು. ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, 10-15 ದಿವಸಗಟ್ಟಿಗೆ ಗ್ಯಾಪ್ ಆದ್ರೂ ಇದ್ರೆ ಅಂದ್ರೆ ಒಂದು ಸ್ವಲ್ಪ ಮಿಶ್ರಣ ಮಾಡೋದಕ್ಕಿಂತ ಅಂತರ ಇತ್ತು ಅಂತಂದ್ರೆ ಇದರದ್ದ ಫಲಿತಾಂಶ ಅಂದ್ರೇನು ಒಳ್ಳೆ ಫಲಿತಾಂಶ ಬರುತ್ತೆ, ಪರಿಣಾಮಕಾರಿ ಫಲಿತಾಂಶ ಬರ್ತದೆ. ಇದಲ್ದಲೆ ಈ ಹಾಕೋದಕ್ಕಿಂತ ಮುಂಚೆ ಅಂದ್ರೇನು ಮೇ ಜೂನ್ ನಲ್ಲಿ ಮಳೆ ಬರುತ್ತೆ, ಅಂತ ಸಮಯದಲ್ಲಿ ಮೊದಲನೇ ಕಂತು ಹಾಕ್ಬೋದು. ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಎರಡನೇ ಕಂತು ಕೊಟ್ಟಿದ್ದೆ ಆಯ್ತು ಅಂದ್ರೆ, ಈ ಸಾವಯವ ಗೊಬ್ಬರಗಳ ಜೊತೆಗೆ ಕೊಟ್ಟಿದ್ದೆ ಆಯ್ತು ಅಂತಂದ್ರೆ ಹೆಚ್ಚು ಪರಿಣಾಮ ಬರುತ್ತೆ, ಮತ್ತೆ ಇದರಿಂದ ರೋಗದ ಬಾಧೆನೂ ಸಹ ಬಹಳ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ. ಇದನ್ನ ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತಾಪಿ ಜನಗಳು ಸಾವಯವ ಕೃಷಿಯಲ್ಲಿರ್ತಕ್ಕಂಥವ್ರು ಅಲ್ಲಲ್ಲೇ ಬೆಳೆಸ್ಕೊಂಡು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಿಬಿಟ್ಟು ಇದನ್ನ ತೊಡಗಿಸ್ಕೊಂಡಿದ್ದೆ ಆಯ್ತು ಅಂದ್ರೆ ಇದರಿಂದ ರೋಗಾಣುಗಳ ಸಂಖ್ಯೆನು ಕಡಿಮೆ ಆಗುತ್ತೆ, ರೋಗಗಳ ಹತೋಟಿನೂ ಸಹ ಸಾಧ್ಯ ಅಂತ ಕಂಡು ಬಂದಿದೆ. ತಾವು ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ಯಥೇಚ್ಛವಾಗಿ ಸಾವಯವ ಗೊಬ್ಬರವನ್ನು ರೈತರು ಬಳಸಬೇಕು ಅಂತ. ಹೌದು, ಸಾವಯವ ಗೊಬ್ಬರ ಹಾಕಿದಾಗ ತಂತಾನೇ ಈ ಉಪಯೋಗಕಾರಿ ಶಿಲೀಂಧ್ರಗಳು ಬೆಳೀತವೆ. ಹೌದು ಹೌದು, ಅದು ಬೆಳೆದ ಮೇಲೆ ಏನಾಗುತ್ತೆ, ಬೇರೆ ರೋಗಾಣು ಶಿಲೀಂಧ್ರಗಳಾಗ್ಬೋದು ಅಥವಾ ದಂಡಾಣುಗಳಾಗ್ಬೋದು, ಅವುಗಳ ಒಂದು ಚಟುವಟಿಕೆಯನ್ನು ಇವು ನಿಯಂತ್ರಿಸ್ತವೆ. ಹೌದು, ಅದರಿಂದ ರೈತ ಬಾಂಧವರು ಈ ಹೆಚ್ಚೆಚ್ಚು ಒಳ್ಳೆಯ ಗುಣಮಟ್ಟದ ಸಾವಯವ ಗೊಬ್ಬರವನ್ನು ಬೆಳೆಗಳಿಗೆ ಬಳಸೋದನ್ನು ಚೆನ್ನಾಗಿ ಮಾಡಬೇಕಾಗುತ್ತೆ. ಹೌದು, ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಒಂದು ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಒಳ್ಳೆಯ ಮಾಹಿತಿ ಮಾಡಿಕೊಟ್ರೆ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ರೋಗಗಳ ಜೈವಿಕ ನಿಯಂತ್ರಣ ಕುರಿತಂತೆ ಡಾಕ್ಟರ್ ನರೇಂದ್ರ ಪಾಟಿ ಅವರೊಡನೆ ಪಿಎಂ ಜಗದೀಶ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ. ನಿಮಗೆ ಕೇಳೋಣ ಮರಿಮಾದೆಯ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ. ಸುಂಗಾರ ಕಾಲ ಬರಬೇಕು.